ಮಾಡಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕೇಳಿ ಕೃಷಿ ಹಾಗೂ ಛತ್ರ ನಿರ್ವಹಣೆ ಅನುಭವ ಕುರಿತು ಉಡುಪಿ ಜಿಲ್ಲೆಯ ಸಾಸ್ತಾನದ ಭಾಸ್ಕರ ತುಂಗ ಅವರೊಂದಿಗೆ ಸಂದರ್ಶನ. ಭಾಸ್ಕರ ತುಂಗಾರು, ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು ಈ ಇವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂತಹದ್ದು, ನಿರ್ವಹಣೆ ಮಾಡುವಂತಹದ್ದು ಕೂಡ ಒಂದು ಬಿಸ್ನೆಸ್ ಆಗಿದೆ, ಒಂದು ವ್ಯವಹಾರ ಆಗಿದೆ ಅಂತ ಹೇಳಿ. ಬಹುಶಃ ಇಂದಿನ ದಿವಸಗಳ ಒಂದು ಅನಿವಾರ್ಯತೆಯೂ ಕೂಡ ಹೌದು. ಆದರೆ ನೀವು ಕಳೆದ 16 ದಶಕಗಳಿಂದ ಇದನ್ನ ಮಾಡಿಕೊಂಡು ಬಂದಂತವರು, ಈ ಕಾರ್ಯಕ್ರಮ ನಿರ್ವಹಣೆ ಅಂದ್ರೆ ಹೇಗೆ? ಫ್ಯಾಮಿಲಿ ಟ್ರಸ್ಟ್ ಎಲ್ಲ ಒಟ್ಟು ಸಾಮೂಹಿಕವಾಗಿ ನಾವು ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಎಷ್ಟು ವರ್ಷದ ಹಿನ್ನೆಲೆ? ಸಾಧಾರಣ 50 ವರ್ಷ. ಅವಾಗ ಸುತ್ತಮುತ್ತಲ ಒಂದು ಪರಿಸ್ಥಿತಿ ಹೇಗಿತ್ತು? ಈ ಕಾರ್ಯಕ್ರಮವನ್ನ ಇಲ್ಲಿ ಬಂದು ಮಾಡುವುದಕ್ಕೆ ಜನರು ಆಸಕ್ತಿ ತೋರಿಸ್ತಾ ಇದ್ರೆ ಹೇಗೆ? ತುಂಬಾ ಸ್ಥಳಾವಕಾಶ ಇಲ್ಲೇ ಇರುವುದರಿಂದ ಎಲ್ಲ ನಮ್ಮನ್ನೇ ಆಶ್ರಯಿಸ್ತಾ ಇದ್ರೆ. ಈಗ ಆವಾಗ ಸಾಧಾರಣ ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಿಂದ ಬರ್ತಾ ಇದ್ರು. ಇವಾಗ ಅದೇನಾಗಿದೆ ಅಂದ್ರೆ ಎಲ್ಲಾ ಕಡೆಲೂ ವ್ಯವಸ್ಥೆ ಇದೆ, ಎಲ್ಲ ಕಡೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಈಗ ಒಂದು 50 ವರ್ಷದ ಹಿಂದೆ ಹೇಗಿತ್ತು ಪರಿಸ್ಥಿತಿ? ಈಗ 10 ಕಿಲೋಮೀಟರ್ ವ್ಯಾಪ್ತಿಯಿಂದ ಜನ ಬರ್ತಾ ಇದ್ರು ಎಲ್ಲ ಸರಿ. ಆ ಒಂದು ಸಾಮಾನುಗಳನ್ನ ಒಂದು ಜೋಡಿಸುವಂತಹದ್ದಾಗಬಹುದು, ವ್ಯವಸ್ಥೆಯನ್ನ ಮಾಡುವಂತಹದ್ದಾಗಬಹುದು, ಎಷ್ಟು ಕಷ್ಟ ಆಗ್ತಾ ಇತ್ತು ಅವಾಗ? ತುಂಬಾ ಕಷ್ಟ ಉಂಟು ಅವಾಗ. ಈ ಕಾಲದ ಟೈಪ್ ವ್ಯವಸ್ಥೆ ಇಲ್ಲ. ಅಲ್ಲ, ಈಗ ನಿಮ್ಮ ಶಿವಕೃಪಾ ಛತ್ರದಲ್ಲಿಯೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳುವುದಕ್ಕೆ ಎಷ್ಟು ಕಷ್ಟ ಆಗ್ತಾ ಇತ್ತು ಅವಾಗ ಅಂತ? ಸ್ವತಃ ನಾವೇ ದುಡಿಬೇಕು. ಅವಾಗ ಲೇಬರ್ ಕೊಟ್ಟು ಕೆಲಸ ಮಾಡೋದು ಬಹಳ ಕಮ್ಮಿ. ಸ್ವತಃ ನಾವೇ ದುಡಿದು ಮಾಡುವಂತ ಕೆಲಸಗಳು. ಏನೆಲ್ಲ ವ್ಯವಸ್ಥೆ ಮಾಡಬೇಕು? ತರಕಾರಿಯಿಂದ ಹಿಡಿದು ಸೌದೆವರೆಗೂ ಎಲ್ಲ ವ್ಯವಸ್ಥೆ ನಾವೇ ಮಾಡ್ಕೊಳ್ಬೇಕು. ಅಂದ್ರೆ ಈಗ ತರಕಾರಿ ಎಲ್ಲ ಅಂಗಡಿಯಿಂದಲೇ ತರ್ತಾ ಇದ್ರು ಅಥವಾ ಸ್ಥಳೀಯವಾಗಿ ಬೆಳೀತಾ ಇದ್ರು? ಸ್ಥಳೀಯವಾಗಿ ಬೆಳೀತಾ ಇದ್ದರು, ಅವರು ಅವ್ರ ಕಡೆಯಿಂದ ನಾವು ತಕೊಂಡ್ ಬರ್ತಾ ಇದ್ವಿ, ಉಳಿದ್ರು ನಾವು ಅಂಗಡಿಯಿಂದ ತರ್ತಾ ಇದ್ದೆವು. ಈಗ ಅಕ್ಕಿ ಎಲ್ಲ ಇಲ್ಲೇ ಸ್ಥಳೀಯವಾಗಿ ಸಿಗ್ತಾ ಇತ್ತು? ಅವಾಗ ಸ್ಥಳೀಯವಾಗಿಯೇ ಸಿಗ್ತಾ ಇತ್ತು. ಅವಾಗಿನ ವೆರೈಟಿ ಯಾವ್ದು? ಅವಾಗಿನ ವೆರೈಟಿ ಸಣ್ಣ ಅಕ್ಕಿ, GV24, MGL7. ಏನಾದ್ರೂ ವಿಶೇಷತೆ? ವಿಶೇಷತೆ ಅಂದ್ರೆ ಅವಾಗ ಅನ್ನಕ್ಕಾಗಿ ಒಂದು ಸ್ಪೆಷಲ್ ಅಕ್ಕಿ. ಅದು ಕುಚ್ಚಲಕ್ಕಿಯೋ ಬೆಳ್ತಿಗೆ? ಬೆಳ್ತಿಗೆ ಕುಚ್ಚಲು ಕಣ್ವ ಹೊಳ್ಳುಗ ಕಣ್ವ. ಅವಾಗ ಅದು ಎರಡು ಕುಚ್ಚಲಕ್ಕಿ ಈಗ ಫೇಮಸ್. ಈ ಕಾರ್ಯಕ್ರಮಕ್ಕೆಲ್ಲ ಬೆಳ್ತಿಗೆ ಜಾಸ್ತಿ? ಬೆಳ್ತಿಗೆ ನಾವು ಬೆಳ್ತಿಗೆ ಜಾಸ್ತಿ. ಅದೇ ಬೆಳ್ತಿಗೆ ನಮ್ಮ ಸೈಡ್ ನಲ್ಲಿ, ಇತ್ತಲೆ ಮಂಗಳೂರು ಸೈಡ್ ನಲ್ಲೆಲ್ಲ ಕುಚ್ಚಿಗೆ ಕಾರ್ಯಕ್ರಮಗಳಿಗೆ ಕೂಡ ಅಲ್ಲಿ ಕೂಡ ಬೆಳ್ತಿಗೆ. ಅಲ್ಲ, ಅದು ಬೇರೆ ಇತರ ಜಾತ್ರ ಕುಚ್ಚಿಗೆನೇ ಮಾಡ್ತಾ ಇದ್ರು. ನಮ್ಮಲ್ಲಿ ಬೆಳ್ತಿಗೆ ಜಾಸ್ತಿ. ಈಗ ಬೆಳಿಗ್ಗಿನ ತಿಂಡಿಗೆಲ್ಲ ಏನು ವ್ಯವಸ್ಥೆ ಇತ್ತು? ಬೆಳಿಗ್ಗೆ ತಿಂಡಿ ಎಲ್ಲ ಇಲ್ಲ ಅವಾಗ. ಊಟಕ್ಕೆ ಮಾತ್ರ? ಊಟಕ್ಕೆ ಮಾತ್ರ. ನಮಗೆ ಇನ್ನೊಂದು, ನಮ್ಮ ಬ್ರಾಹ್ಮಣ ವರ್ಗದಿಂದ ಬೇರೆ ಇತರ ವರ್ಗದವ್ರದ್ದು ಮದುವೆ ಜಾಸ್ತಿ. ಅವಾಗ ನಮ್ಗೇನಂದ್ರೆ ಮಧ್ಯಾಹ್ನ 11 ಗಂಟೆ 11:30 ಬರ್ತಾರೆ, 2:30 ಒಳಗೆ ಕ್ಲೋಸ್ ಆಗುತ್ತೆ. ಈಗ 50 ವರ್ಷಗಳ ಹಿಂದೆಲ್ಲ ಈ ರಸ್ತೆ ವ್ಯವಸ್ಥೆ ಎಲ್ಲ ಇತ್ತು, ಮತ್ತೆ ಆ ಸಾಗಾಟದ ವ್ಯವಸ್ಥೆ ಎಲ್ಲ ಹೇಗೆ ನಡೀತಾ ಇತ್ತು? ವಿದ್ಯುತ್ತಿನ ವ್ಯವಸ್ಥೆ ಇತ್ತ ಹೇಗೆ? ವಿದ್ಯುತ್ ಏನಿಲ್ಲ, ಪೆಟ್ರೋಮಿಕ್ಸ್ ಕೂತ್ಕೊಳ್ಳಿಗೂ ವ್ಯವಸ್ಥೆ ಇಲ್ಲ. ಕೂತ್ಕೊಳ್ಳಿಗೆ ಚಾಪೆ, ಚಾಪೆನೂ ಇಲ್ಲ, ಹುಲ್ಲಿನ ಚಾಪೆ, ಹುಲ್ಲಿನ ಚಾಪೆ, ಮತ್ತೆ ಈ ಮರದ ತುಂಡು ಅದನ್ನೆಲ್ಲ ಇಟ್ಕೊಂಡು ಊಟಕ್ಕೆ ಕೂತ್ಕೊಳ್ತಾ ಇದ್ರು. ಈಗ ಇತ್ತೀಚಿನ ದಿವಸಗಳಲ್ಲಿ ಬಫೆ ಸಿಸ್ಟಮ್ ಎಲ್ಲ ಬಂದಿದೆಯಲ್ಲ, ಟೇಬಲ್ ಅಲ್ಲಿ ಹಾಕಿ ಊಟ ಮಾಡುವಂತಹದ್ದು ಅಥವಾ ಪ್ಲೇಟ್ ಅನ್ನು ಹಿಡ್ಕೊಂಡು ಊಟ ಮಾಡುವಂತಹದ್ದು, ನೆಲದಲ್ಲಿ ಕೂತು ಊಟ ಮಾಡುವಂತಹದ್ದು, ನಿಮ್ಮ ದೃಷ್ಟಿಯಲ್ಲಿ ಯಾವ್ದು ಒಳ್ಳೇದು? ನೆಲದಲ್ಲಿ ಕೂತು ಊಟ ಮಾಡೋದೇ ಶ್ರೇಷ್ಠ. ಯಾಕೆ? ಊಟ ಮಾಡಿದ್ದು ತೃಪ್ತಿ ಆಗುತ್ತೆ. ಹಾಗೆ ಊಟದಲ್ಲಿ ಒಂದು ತೃಪ್ತಿ ತೃಪ್ತಿ ಇರುತ್ತೆ. ಟೇಬಲ್ ನಲ್ಲಿ ಏನಂದ್ರೆ ನಾವು ಟಿಫಿನ್ ಮಾಡಿದಾಗ ಸಿಸ್ಟಮ್ ಆಗುತ್ತೆ, ಹೊಟ್ಟೆ ತುಂಬಿದ್ರೆ ತುಂಬಲಿಲ್ಲ ಅನ್ಸುತ್ತೆ. ಇದಾದ್ರೆ ಒಳ್ಳೆ ತೃಪ್ತಿಯ ಸಂತೃಪ್ತಿಯಾಗಿ ಊಟ ಮಾಡುವಂತ ನೆಲದಲ್ಲಿ ಕೂತು. ಆಮೇಲೆ ಬಡಿಸುವುದಕ್ಕೂ ಒಂದು ಕ್ರಮ ಇದೆ, ಒಂದಾದ ಮೇಲೆ ಒಂದು ಬರಬೇಕು, ಇಂತಹ ಜಾಗದಲ್ಲಿ ಅದು ಐಟಮ್ ಇರಬೇಕು ಅಂತ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ನೋಡ. ವ್ಯವಸ್ಥಿತವಾಗಿ ಒಂದು ಎಲೆ ಹಾಕಿದ್ರೆ ಕುಡಿ ಎಲೆಯಲ್ಲಿ ತಲೆಯಿಂದ ಆರಂಭವಾಗಿ ಬುಡದವರಿಗೆ ಬರಬೇಕು. ಉಪ್ಪು, ಉಪ್ಪಿನಕಾಯಿ, ಕುಸುಂಬರಿ, ಚಟ್ನಿ, ಸಾಸಿವೆ, ಮತ್ತೆ ಪಲ್ಯ, ಎರಡು ಪಲ್ಯ ಬರ್ತದೆ, ಮತ್ತೆ ಮಧ್ಯದಲ್ಲಿ ಎಲೆ ತುದಿಯಲ್ಲಿ ಚಿತ್ರಾನ್ನ ಹಾಕ್ತಾರೆ, ಮಧ್ಯದಲ್ಲಿ ಅನ್ನ, ಸೈಡಲ್ಲಿ ತವೆ, ಪಾಯಸ ಎಲ್ಲ ಕಡೆಗೆ ಮಧ್ಯದಲ್ಲಿ. ಇದಿಷ್ಟು ಮೊದಲು ಆರಂಭ. ಕೊನೆಗೆ ಸಾರು ಬರ್ತದೆ. ಸಾರು ಬಂದ್ರೆ ಹುಳಿ ಮತ್ತು ಕಜ್ಜಾಯ, ಕಜ್ಜಾಯ ಆದ್ಮೇಲೆ ಪಾಯಸ. ಮೊದಲೆಲ್ಲ ಎಣ್ಣೆ ತಿಂಡಿ ಮಾಡೋ ಕ್ರಮ ಇರಲಿಲ್ಲ, ಎಣ್ಣೆ ತಿಂಡಿ ಬಹಳ ಕಮ್ಮಿ. ಈಗೆಲ್ಲ ಜಾಸ್ತಿ ಆಗಿದೆ. ಈಗ ಜಾಸ್ತಿ ಆಗಿದೆ. ಈಗೆಲ್ಲ ಪಲಾವು ಅದು ಇದು ಎಲ್ಲ ಬೇರೆ ಬಂದು ಎಲ್ಲ ಊಟ ಎಲ್ಲ ಹಾಳು ಮಾಡಿ ಹಾಕಿದ್ದಾರೆ. ಈಗ ನಿಮ್ಮಲ್ಲಿ ಕೂಡ ಅಂತ ವ್ಯವಸ್ಥೆ ಉಂಟು? ಉಂಟು. ಈಗ ಅವ್ರು ಹೇಳ್ತಾರೆ ಜನರ ಬೇಡಿಕೆ ತಕ್ಕ ನಾವು ಮಾಡಬೇಕು, ನೋಡ್ಕೊಡ್ತಾರೆ ಅಂತ ಅಂದ್ರಲ್ಲ. ಈಗ ಮೊದ್ಲೆಲ್ಲ ಈ ಪೆಟ್ರೋಮ್ಯಾಕ್ಸ್ ನಲ್ಲೆಲ್ಲ ಮದುವೆ ರಾತ್ರಿ ಕೂಡ ಆಗ್ತಾ ಇತ್ತ? ರಾತ್ರಿ ಉಂಟು, ಆದ್ರೆ ಗೋಧುಳಿ ಲಗ್ನ ಸಾಯಂಕಾಲ ಉಂಟು. ಅದು ಬಹಳ ರೇರ್, ಎಲ್ಲ ಹೆಚ್ಚಿಗೆ ಹಗಲಿಗೆ ಮಾಡುದು. ಇತ್ತೀಚಿನ ವರ್ಷದಲ್ಲಿ ಹಳೇದಲ್ಲ ಹಳೇದಲ್ಲಿ ಉಂಟು. ಅದು ಈ ಮೂರು ಮುಹೂರ್ತ ಉಂಟು. ಗೋಧುಳಿ ಲಗ್ನ, ಬೆಳಗಿನ ಜಾವದಲ್ಲಿ ಒಂದು ಮದುವೆ ಆಗುತ್ತೆ, ಬ್ರಾಹ್ಮಿ ಮುಹೂರ್ತ ಮತ್ತೆ ಅಭಿಷೇಕ ಮುಹೂರ್ತ. ಈ ಮೂರು ಮುಹೂರ್ತಗಳಿಗೆ ದೋಷಗಳಿಲ್ಲ, ಅದು ಅದಕ್ಕೆ ಕಾದು ಮಾಡ್ತಾರೆ ಕೆಲವರು. ಮುಹೂರ್ತ ಸಿಕ್ಕದೇ ಇದ್ರೆ ಅದೇ ಮುಹೂರ್ತದಲ್ಲಿ ಮಾಡ್ತಾರೆ. ಆಮೇಲೆ ಈ ಬಡಿಸುವಂತಹದಕ್ಕೂ ಕೂಡ ಮೊದ್ಲೆಲ್ಲ ನೆಂಟರುಗಳು ಸ್ನೇಹಿತರು ಎಲ್ಲ ಬಂದು ಸೇರ್ಕೊಂಡು ಮಾಡ್ತಾ ಇದ್ರು. ಇತ್ತೀಚಿನ ದಿವಸಗಳಲ್ಲಿ ಅದನ್ನು ಕೂಡ ಒಂದು ಕಾಂಟ್ರಾಕ್ಟ್ ರೀತಿಯಲ್ಲಿ ಮಾಡುವಂತ ವ್ಯವಸ್ಥೆ ಬಂದಿದೆ. ಕಮರ್ಷಿಯಲ್ ಆಗಿದೆ, ಓವರ್ ಕಂಪ್ಲೀಟ್ ಕಮರ್ಷಿಯಲ್. ಏನ್ ಅನುಕೂಲತೆ ಇದೆ, ಏನ್ ತೊಂದರೆ ಇದೆ ಇದರಲ್ಲಿ? ಈ ತೊಂದರೆ ಏನಿಲ್ಲ, ದುಡ್ಡಿದೆ ಖರ್ಚು ಮಾಡ್ಲಿ ಅಷ್ಟೇ, ಮತ್ತಂತಲ್ಲ ವಾಲಂಟಿಯರ್ಲಿ ಆಗಿ ಬಂದು ಬಳಸೋರು ಇಲ್ಲ. ಇಲ್ಲ ಅಭ್ಯಾಸ ಇಲ್ಲೋ ಅಂತ ಅಲ್ಲ, ಬರುದಿಲ್ಲ ಬರುದಿಲ್ಲ. ಒಂದ್ ಕಾಲದಲ್ಲಿ ಅವರೇ ಅಲ್ಲ ಇಡೀ ಊರಿನವ್ರು ಸೇರಿ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ಹೋಗ್ತಾ ಇದ್ರು. ಒಪ್ಪತ್ತು ಮುಂಚಿತ ಎರಡು ಹೊತ್ತು ಮುಂಚಿತವಾಗಿ ಕೂಡ ಬರ್ತಾರೆ, ಬಂದು ಮುಂಚಿನ ದಿವಸ ಬಂದು ಒಳ್ಳೆ ಚೆನ್ನಾಗಿ ವ್ಯವಸ್ಥೆ ಮಾಡಿ ಕೊಟ್ಟು ಲಾಸ್ಟ್ ಹೋಗುವ ಮನೆಗೆ ವಾಪಸ್ ಹೋಗುವಾಗ ಅವರಿಗೆ ಸಂಭ್ರಮ ಬಹಳ, ಮನೆ ಯಜಮಾನ ಅವರಿಗೆ ಒಂದು ಮರ್ಯಾದೆಗೆ ಎದುರು ಕೊಟ್ಟು ಕಳಿಸ್ತಾ ಇದ್ರು. ಆಮೇಲೆ ಈಗ ವಿಡಿಯೋ ತೆಗೆಯುವಂತಹದ್ದು, ಫೋಟೋ ತೆಗೆಯುವಂತಹದ್ದು, ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಇದರ ಜೊತೆ ಜೊತೆಗೆ ಸಾಂಪ್ರದಾಯಿಕವಾಗಿಯೂ ಕೂಡ ಒಂದು ವ್ಯವಸ್ಥೆ ನಡೀತಾ ಇದೆಯಾ ಈಗಲೂ ಕೂಡ? ನಡೀತದೆ, ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತದೆ. ಯಾಕಂದ್ರೆ ಅದು ವಿಷನ್ ಅಲ್ಲಿ ಬರ್ತದಲ್ಲ, ತಪ್ಪಿಸುವಾಗಿಲ್ಲ. ಅದು ಯಾರಾದ್ರೂ ಆಕ್ಷೇಪ ಮಾಡಬಹುದು, ಈಗ ಎಲ್ಲದ್ರಲ್ಲೂ ಆಕ್ಷೇಪ ಬರ್ತದೆ. ಕೆಲವು ಅವರು ಅದನ್ನ ಮಾಡ್ಲಿಲ್ಲ, ಇದನ್ನ ಮಾಡ್ಲಿಲ್ಲ ಅಂತ ಹೇಳಿ ಮದುವೆ ಆದ್ರ ಮೇಲೆ ಹೇಳ್ತಾರೆ, ತಪ್ಪಿ ಹೋಗಿರುತ್ತೆ. ಆಮೇಲೆ ಈಗಿನ ಸಂದರ್ಭದಲ್ಲಿ ಒಂದೇ ದಿವಸದಲ್ಲಿ ಹತ್ತಾರು ಕಡೆ ಮದುವೆಗಳು ಇರ್ತವೆ. ಒಂದು ಕಡೆಯಿಂದ ಬೆಳಿಗ್ಗೆ ತಿಂಡಿಗೆ ಹೋಗ್ತಾರೆ, ಮಧ್ಯಾಹ್ನ ಊಟಕ್ಕೆ ಇನ್ನೊಂದು ಕಡೆ ಹೋಗ್ತಾರೆ, ಸಾಯಂಕಾಲ ಇನ್ನೊಂದು ಕಡೆ ಹೋಗ್ತಾರೆ ಅಂತ ಹೇಳಿ. ಹಾಗಾಗಿ ಎಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡುವುದು ಬಹಳ ಕಷ್ಟ ಆಗ್ತದೆ. ನಿರ್ವಹಣೆ ಮಾಡುವುದು ಹೇಗೆ? ನಿರ್ವಹಣೆ ಅಂದ್ರೆ ನಾವು ಆ ಊಟದ ಸಮಯಕ್ಕೆ ಹೊರಗಡೆ ಬಂದು ಒಂದ್ಸಲ ಗೆಸ್ ಮಾಡುದು, ಇಂತಿಷ್ಟು ಜನ ಇರಬಹುದು ಅಂತ, ಒಂದು ಇಂತಿಷ್ಟು ಇದೆ, ಇಂತಿಷ್ಟು ಆಗಬಹುದು. ಒಂದೇ ಟ್ರಿಪ್ ಗಂತೂ ಈಗ ಮೊದಲಾಗಿ ಒಂದೇ ಟ್ರಿಪ್ ಕೊಡುದಿಲ್ಲ. ಒಂದು ಮೊದ್ಲು ಏನಂತ ಹೇಳಿದ್ರೆ ಎಲ್ಲರಿಗೂ ಊಟಕ್ಕೆ ಎಲ್ಲ ಒಟ್ಟಿಗೆ ಎಲೆ ಕೊಟ್ಟು ಊಟ ಮಾಡಿ ಹೇಳಿಸ್ಬೇಕಿತ್ತು. ಈಗ ಹಾಗಲ್ಲ, ಪಾರ್ಟ್ ಬೈ ಪಾರ್ಟ್ ಮಾಡ್ತಾ ಹೋಗುದು. ಒಂದ್ ರೌಂಡ್ ಅಲ್ಲಿ ಮುನ್ನೂರು ಜನ ಕೂತ್ಕೊಳ್ಳೋದು, ಜನಗಳು ಮತ್ತೊಂದ್ ಬದಲು ಮತ್ತೊಂದ್ ಸಲ ಅಥವಾ ಅರ್ಧ ಗಂಟೆ ಹತ್ತು ನಿಮಿಷ ಬಿಟ್ಟು ಮತ್ತೊಂದ್ ಕಡೆಯಲ್ಲಿ ಮಾಡುದು. ಈಗ ಒಂದ್ ಬೈ ಪಾರ್ಟ್ ಮಾಡ್ತಾ ಹೋಗುದು. ಆವಾಗ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಮತ್ತೆ ಇದರಲ್ಲಿ ಮದುವೆ ಹಾಲ್ ನಲ್ಲಿ ಎಷ್ಟು ಜನ ಕೂತಿದ್ರು ಗೊತ್ತಾಗುತ್ತೆ. ಬಾಳೆ ಲೆಕ್ಕ ಅಲ್ಲ ಅಲ್ಲಿ ತಲೆ ಲೆಕ್ಕ ಎಷ್ಟು ಜನ ಇದ್ದಾರೆ ಅಂತೇಳಿ ಇನ್ ಮತ್ತೆ ಪ್ರಿಪರೇಷನ್ ಮಾಡ್ಕೊಳ್ಳಿಕ್ಕೆ ತಿಳ್ಕೊಳ್ಬಹುದು. ಅಂದ್ರೆ ಈಗ ಅನ್ನ ಮಾತ್ರ ಎಕ್ಸ್ಟ್ರಾ ಮಾಡ್ಕೊಳ್ಳುವಂತದ್ದು ಅಥವಾ ಉಳಿದದನ್ನು ಕೂಡ ಸೇರಿಸಬಹುದು? ಉಳಿದದನ್ನು ಅಲ್ಲಿ ಅಡ್ಜಸ್ಟ್ ಮಾಡ್ತಾ ಬರುದು. ಹೇಗಿದೆ ಅಡ್ಜಸ್ಟ್ ಮಾಡಿ ಮತ್ತೇನು ಮೆಣಸು ಉಪ್ಪು ಮುಳಿ ಖಾರ ಸೇರಿಸೋದು ಮಾಡೋದು ನೀರು ಮತ್ತೆ ಕೆಲವೊಂದು ಐಟಮ್ ನಾವು ಮಾಡ್ಕೊಳ್ಬೇಕು. ಪಾಯಸ ಅನ್ನ ಇದನ್ನೆಲ್ಲ ಸಪರೇಟ್ ಮಾಡ್ಬೋದು. ಪಲ್ಯಗಿಲ್ಲ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಈಗ ಮೂರು ರೀತಿಯಲ್ಲಿ ಕೂಡ ಊಟ ಮಾಡುವ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಈ ಟೇಬಲ್ ಅಲ್ಲಿ ಮಾಡುವುದು, ಬಫೆ ಮಾಡುವುದು ಅಥವಾ ನೆಲದಲ್ಲಿ ಕೂತ್ಕೊಂಡು ಮಾಡುವಂತದ್ದು. ಈ ಬಫೆ ಮಾಡಿದ್ರಲ್ಲಿ ವೇಸ್ಟೇಜ್ ತುಂಬಾ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಕೆಲವು ಐಟಮ್ ಮಾತ್ರ ಖರ್ಚಾಗ್ತದೆ, ಕೆಲವು ಖರ್ಚು ಆಗುದಿಲ್ಲ. ಅದು ವಿಶೇಷ ಸತ್ಯ. ಆದ್ರೆ ಬಫೆ ಮಾಡೋದ್ರಿಂದ ಏನಂದ್ರೆ ಬೇಗ ವ್ಯವಸ್ಥೆ ಮಾಡಿ ಬಿಡ್ಬೋದು, ಹತ್ತು ನಿಮಿಷ ಖಾಲಿ ಆಗುತ್ತೆ. ಮತ್ತೆ ಇನ್ನೊಂದು, ಈ ಬಫೆ ಅಂದ್ರೆ ಒಂದ್ ಕೆಲಸ ಆಯ್ತು, ಮೊದಲಿನ ಸಿಸ್ಟಮ್ ಬಫೆ ಅಲ್ಲ, ಅವ್ರವ್ರು ಹಾಕೊಂಡು ಹೋಗುದಲ್ಲ, ಈ ಅಲ್ಲಿ ನಿಂತಿರ್ತಾರೆ ಹಾಕ್ಲಿಕ್ಕೆ, ಅವರು ಎಲ್ಲಾ ಐಟಮ್ ಅವ್ರಿಗೆ ಹಾಕಿ ಕಳಿಸ್ತಾರೆ, ಬೇಕಾದ್ರೆ ತಿಂತಾರೆ, ಇಲ್ಲದೆ ಬಿಸಾಡ್ತಾರೆ. ಸಾಮಾನ್ಯವಾಗಿ ಅನ್ನ ದೇವರು ಅಂತ ಹೇಳ್ತಾರೆ, ಅನ್ನವನ್ನು ವೇಸ್ಟ್ ಮಾಡಬಾರ್ದು. ಮತ್ತೆ ಐಟಮ್ ಕಮ್ಮಿ ಸಾಕಾಗತ್ತೆ, ಎಲ್ಲ ಐಟಮ್ ಎಲ್ಲ ಹೆಚ್ಚಿಗೆ ಹಾಕೊಳ್ಳೋದಿಲ್ಲ, ಸ್ವಸ್ವಲ್ಪ ಹಾಕೊಂಡು ಹೋಗ್ತಾರೆ. ಸರ್, ಈಗ 50 ವರ್ಷಗಳಿಂದ ನೀವು ಛತ್ರವನ್ನು ನಡೆಸಿಕೊಂಡು ಬಂದಿದ್ದೀರಿ, ಸಾಕಷ್ಟು ಬದಲಾವಣೆಯನ್ನು ಕೂಡ ಮಾಡ್ಕೊಂಡಿದ್ರಿ, ಜೊತೆಗೆ ನೀವು ಕೃಷಿಕರು ಕೂಡ ಹೌದು, ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ರಿ, ಸ್ವಲ್ಪ ಕೃಷಿ ಅನುಭವದ ಬಗ್ಗೆ ಹೇಳಿ. ಕೃಷಿ ನಾವು ಮೊದಲು ಒಂದು ಕಾಲದಲ್ಲಿ ಎಲ್ಲ ಮನೆಯವರೇ ಎಲ್ಲ ಸೇರಿ ಮಾಡ್ತಾ ಇದ್ವಿ. ಏನೇನು ಕೃಷಿ ಮಾಡ್ತೀವಿ? ಭತ್ತ ಹೆಚ್ಚು, ಆವಾಗ ಹೆಚ್ಚಿಗೆ ಭತ್ತ, ತೋಟ ಇಲ್ಲ, ಭತ್ತ ಧಾನ್ಯ ಎರಡು ಧಾನ್ಯ ಬೆಳೆಸ್ತೇವೆ. ಭತ್ತ ಆದ ನಂತರ ಫಸ್ಟ್ ಒಂದು ಭತ್ತದ ನಂತರದ ಒಂದು ಧಾನ್ಯ, ಅದ್ರ ನಂತರದ ಒಂದು ಧಾನ್ಯ, ಮೂರನೇ ಧಾನ್ಯ ಅವಡೆ ನೆಲಗಡಲೆ ಇದನ್ನೆಲ್ಲ ಹಾಕಿ ಮಾಡ್ತಾ ಇದ್ವಿ. ಕಡೆಗೆ ಮನೆಯವರೆಲ್ಲ ಕೆಲಸ ಎಲ್ಲ ಬೇರೆ ಕಡೆ ಹೋಗೋದ್ರಿಂದ ಕೂಲಿ ಕೊಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರಿಂದ ಈಗೆಲ್ಲ ಐಟಮ್ ಕಮ್ಮಿ ಮಾಡ್ತಾ ಬಂದು ಭತ್ತವನ್ನು ಉಳಿಸ್ಕೊಂಡಿದೆ, ಎರಡನೇ ಧಾನ್ಯವನ್ನು ಉಳಿಸ್ಕೊಂಡಿದೆ. ಸ್ವಲ್ಪ ಭತ್ತದ ಕೃಷಿಯ ಬಗ್ಗೆ ಹೇಳಿ, ಇದರಲ್ಲಿ ಒಂದು ಉಳುವೆ ಮಾಡೋದಕ್ಕೆ ಈಗ ಇತ್ತೀಚೆಗೆ ಯಾಂತ್ರೀಕರಣ ಎಲ್ಲ ಬಂದಿದೆ, ಮಿಷಿನರಿ ಎಲ್ಲ ಬಂದಿದೆ, ಇದರ ನಿರ್ವಹಣೆ ಎಲ್ಲ ಹೇಗೆ? ಭತ್ತದಲ್ಲಿ ಎಲ್ಲ ಬೇರೆಯವ್ರ ಕೈಯಿಂದ ಮಾಡಿಸ್ಕೊಳ್ಳುತ್ತೆ, ಉಳುಮೆಯಿಂದ ಹಿಡಿದು ನಟ್ಟಿ ಆಳುಗಳೆಲ್ಲ ಎಲ್ಲ ಬೇರೆ ಹೊರಗಡೆಯಿಂದ ಹಾಕ್ಬೇಕು. ಇವಾಗ ನಟ್ಟಿಗೆ ಆಳು ಬೇಡ, ಹೂಟಿಗೆ ಎತ್ತು ಬೇಡ, ಯಾವುದು ಬೇಡ, ಯಾಂತ್ರಿಕೃತ ಎಲ್ಲ ಪ್ರತಿಯೊಂದು ಮಿಷಿನರಿ, ನಟ್ಟಿಗೆ ಕೂಡ ಮಿಷಿನರಿ, ಹೂಟಿಗೂ ಮಿಷಿನರಿ, ಕೊಯ್ಲು ಮಿಷಿನರಿ, ಎಲ್ಲ ಮಿಷಿನರಿ ಆಗ್ತದೆ. ಹಾಗೆ ನಿಮ್ಮ ನಿರೀಕ್ಷೆ ಹಾಗೆ ಆಗ್ತಾ ಇದೆಯಾ? ಆಗ್ತಾ ಇದೆ. ಅಂದ್ರೆ ಸ್ಥಳೀಯವಾಗಿ ಮಿಷಿನರಿ ಬಾಡಿಗೆ ಸಿಗ್ತದೆ ನಿಮಗೆ? ಸಿಗ್ತದೆ. ಮೊದ್ಲೇ ಬುಕ್ ಮಾಡ್ಬೇಕಾ? ಬಂದಿರುತ್ತೆ ಎಲ್ಲ, ಆ ಟೈಮ್ ಸರಿ ಎಲ್ಲ ಬಂದಿರ್ತಾರೆ, ಅವಾಗ ನಾವು ಅವ್ರನ್ನ ಬುಕ್ ಮಾಡಿ ತಗೊಂಡ್ಬಹುದು. ಈಗ ಯಾವ ತಳಿಯ ಭತ್ತ ಇದೆ? ಇವಾಗ M4 ಅದೊಂದು ಈಗ ಎಲ್ಲ ಕಾಮನ್ ಆಗಿದೆ. ಈಗ ನೀವು ಆವಾಗಲೇ ಒಂದಷ್ಟು ಹಳೆಯ ತಳಿಗಳ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಹೋಲಿಸಿ ನೋಡಿದ್ರೆ M4 ಒಳ್ಳೇದಂತೀರ? ಸದ್ಯಕ್ಕೆ ಅಡ್ಡಿಲ್ಲ ಅಡ್ಡಿಲ್ಲ. ಆವಾಗ ಆ ಬೆಳೆಗಳೆಲ್ಲ ಇತ್ತಲ್ಲ, ಅದು ಜಾಸ್ತಿ ಈಲ್ಡ್ ಇಲ್ಲ. ಭತ್ತಗಳು ಕೊನೆ ಇಷ್ಟಿಷ್ಟು ಉದ್ದ ಬರ್ತದೆ, ಆದ್ರೆ ಅದರಲ್ಲಿರುವ ಭತ್ತಗಳು ಕಮ್ಮಿ. ಈಗ M4 ಎಷ್ಟು ಬರ್ತದೆ? M4 ಕೊನೆ ಈ ಭತ್ತದ ಕೊನೆಗಿದ್ದ ಆದ್ರೂ ದಪ್ಪ ಭತ್ತ ಹಿಡಿತದೆ. ಅವಾಗ 60% ಸಿಕ್ಕತ್ತೆ, 50-60 ವರೆಗೆ ಸಿಗ್ತದೆ. ಒಂದು ಎಕರೆಗೆ ಸಾಮಾನ್ಯ ಎಷ್ಟು ಕ್ವಿಂಟಲ್? 12-15 ಕ್ವಿಂಟಲ್ ವರೆಗೆ ಬರುತ್ತೆ. ಈಗ ನವಿಲಿನ ಕಾಟ ಅಥವಾ ಬೇರೆ ಪ್ರಾಣಿಗಳ ಕಾಟ ಉಂಟು? ನವಿಲು ಬೇಕಷ್ಟು ಉಂಟು. ಬೇಕಾದ್ರೆ ನವಿಲು ನಾವೇನು ಹಚ್ಚಿ ಅವಕ್ಕೆ ಉಪದ್ರ ಕೊಡ್ಲಿಕ್ಕೆ ಹೋಗುದು, ಅವು ನಮ್ಗೆ ಹೆಚ್ಚು ಉಪದ್ರ ಕೊಡುದಿಲ್ಲ, ಅವು ಪಡಿಗೆ ತಿನ್ಕೊಂಡು ಹೋಗ್ತವೆ. ಅದಕ್ಕೆ ನಮ್ಗೆ ತಲುಪಿಸಿ ನಾವು ಕೊಳಕೆ ಮಾಡ್ತೇವೆ. ಕೊಳಕೆ ಮಾಡಿದ್ರೆ ಅವು ಸುತ್ತ ಹೋಗ್ತವೆ, ಮತ್ತೆ ಗದ್ದೆ ಪಕ್ಕದಲ್ಲಿ ಇರುದೆಲ್ಲ ನೋಡು ಮಧ್ಯೆ ಹೋಗುದಿಲ್ಲ, ಹುಣಿ ಎಲ್ಲ ಹೋಗಿ ಅದನ್ನ ತಿನ್ಕೊಂಡು ಹೋಗ್ತವೆ. ಈ ಪಾರಿಗಳ ಗಿಳಿಗಳು ಬಂದ್ರೆ ಕಷ್ಟ, ನೋಡಿ ಅದು ಕೊನೆ ಮುರ್ಕೊಂಡು ಹೋಗ್ತೇವೆ. ಆಮೇಲೆ ಈಗ ಹಸು ಸಾಕಣೆಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಜೊತೆಗೆ ಗೊಬ್ಬರವನ್ನು ಕೂಡ ಅದನ್ನೇ ಉಪಯೋಗಿಸ್ತೇವೆ. ಅದು ಸಾಕಾಗ್ತದ ಅಥವಾ ರಾಸಾಯನಿಕ ಗೊಬ್ಬರ? ನಾವು ರಾಸಾಯನಿಕ ಹೆಚ್ಚಿಗೆ ಯೂಸ್ ಮಾಡುದಿಲ್ಲ, ಮಾಡ್ತೇವೆ ಅಂತ ಹೇಳುವಂತ ದೊಡ್ಡ ಪ್ರಮಾಣದಲ್ಲಿ ಹಾಕುದಿಲ್ಲ. ಎಲ್ಲ ಕೃಷಿ ಇಲಾಖೆಯವ್ರು ಹೇಳ್ತಾರ, ಅಷ್ಟು ಕೊಡಿ ಇಷ್ಟು ಕೊಡಿ, ನಾವು ತಲೆ ಕೊಡ್ಲಿಕ್ಕೆ ಹೋಗುದಿಲ್ಲ. ಆದಷ್ಟು ಆಗ್ತದೆ ಅಂತೇಳಿ ಬೆಳೆ ಬೆಳಿತೇವೆ, ಅದ್ರ ಬರ್ತದೆ ತೊಂದ್ರೆ ಇಲ್ಲ. ಅಂದ್ರೆ 40-50% ಬರ್ತದೆ ನಮ್ಗೆ ಸಾಕು. ಈ ಹಟ್ಟಿ ಗೊಬ್ಬರ ಹಾಕುದಿದ್ರೆ ಯಾವಾಗ ಹಾಕುದು, ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಿ? ಹಟ್ಟಿ ಗೊಬ್ಬರ ಹಾಕುದ್ರೆ ನಾವು ಮೇ ಎಂಡಿ ಎಲ್ಲ ಗದ್ದೆಗಳು ಹಾಕಿರ್ತೇವೆ, ಮಳೆಗಾಲ ಬರೋದಕ್ಕೆ ಮೊದ್ಲು ಹಾಕಿರ್ತೇವೆ. ಮತ್ತೆ ಕೊಳಕೆ ಸಂದರ್ಭದಲ್ಲಿ ಗೊಬ್ಬರ ಹಾಕ್ತೇವೆ. ಮತ್ತೆ ಈಗ ಸಸಿ ಮಾಡಿ ಮಾಡುದಿಲ್ಲ, ನೇಜಿ ಎಲ್ಲ ಮಾಡುದು? ನೇಜಿ ಎಲ್ಲ ಈಗ ಟ್ರೈ ಸಿಸ್ಟಮ್, ನೇಜಿ ಅದರಲ್ಲಿ ಮಾಡಿ ಇದ್ರ ಮಿಷನ್ ಅಲ್ಲಿ ನಟ್ಟಿ. ಈಗ ಕೈನ ನಾಟಿ ಮಾಡುದಿದ್ರೆ ಒಂದು ಎಕರೆಗೆ ಹೆಚ್ಚು ಕಮ್ಮಿ 20-25 ಕಿಲೋ ಬಿತ್ತನೆ ಬೀಜ ಬೇಕು ಅಂತ ಹೇಳ್ತೀವಿ. ಟ್ರೈಯಲ್ಲಿ ಮಾಡುದಿದ್ರೆ? ಟ್ರಯಲ್ ಮಾಡುದ್ರೆ ನಮ್ಗೆ ಹೆಚ್ಚು ಬೇಡ. ಎಷ್ಟೊಂದು 15 ಬೇಕಾ? 15 ಅದಕ್ಕೇನಾದ್ರೂ ಬೀಜೋಪಚಾರ ಅಂತ ಮಾಡ್ಬೇಕಾ? ಬೀಜೋಪಚಾರ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅದು ಹಾಗೆ ಹಾಕಿದ್ರು ಹಾಕ್ಬಹುದು. ಅದಕ್ಕೆ ಮಣ್ಣನ್ನು ರೆಡಿ ಮಾಡ್ಕೊಳ್ಬೇಕು, ಮಣ್ಣನ್ನು ಗಾಳಿಸಿ ಅದರಲ್ಲಿ ಕಲ್ಲು ಮಣ್ಣು ಯಾವ್ದು ಇರಬಾರ್ದು, ಈ ಹುಡಿ ಮಣ್ಣು ಇರ್ಬೇಕು. ಎಷ್ಟು? 1 ಇಂಚ್. 1 ಇಂಚ್ ದಪ್ಪ. ಅದಕ್ಕೆ ಗೊಬ್ಬರ ಹಾಕ್ಬೇಕು? ಈ ಮಣ್ಣಿನಲ್ಲೇ ಸತ್ತು ಬರ್ತದೆ, ಮಣ್ಣಿಗೆ 20 ದಿವಸ ಅದ್ರಲ್ಲಿ ಹಾಕಿರ್ತದೆ. ಅದ್ರ ನಟ್ಟಿ 15-18 ದಿವಸದೊಳಗೆ ನಡಬೇಕು. ಮಾತ್ರ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ರೆ ಒಳ್ಳೆ, ಯಾಕಂದ್ರೆ ದೊಡ್ಡದಾದ್ರೂ ಒಳ್ಳೆ. ಈ ಕೊಳಕೆಗೆಲ್ಲ ಇತ್ತಲ್ಲ, 15-18 ದಿವಸದೊಳಗೆ ನಡಬೇಕು. ಸಾಮಾನ್ಯ ಈಗ ನಾಟಿ ಮಾಡುವ ಸಮಯ ಯಾವ್ದು? ಈಗ ಜೂನ್ ಎಂಡಿಗೆ ಆಗ್ತದ ಹೇಗೆ? ಇಲ್ಲ, ನಮ್ಮದ್ರಲ್ಲಿ ಜುಲೈ ಎಂಡ್ವರೆಗೆ, ಜುಲೈ ಆಗಸ್ಟ್ಗೆ ಹೋಗುದು ಉಂಟು. ನಮ್ಮಲ್ಲಿ ಸದ್ಯಕ್ಕೆ ಜುಲೈ 15 ಆಗುತ್ತೆ, ಜುಲೈ 15 ಲಾಸ್ಟ್ ಆಗಿ ನಮ್ಮ ಅಷ್ಟರೊಳಗೆ ಆಗುತ್ತೆ. ಅಂದ್ರೆ ಹೆಚ್ಚು ಕಮ್ಮಿ June 20 ನಂತರ ಬಿತ್ತನೆ ಮಾಡುತ್ತೆ. ನಾವು ಬೀಜ ಹಾಕುದೆಲ್ಲ July 1 ಹಾಕುದು, ಅದರಿಂದ ಮೊದಲು ಮಾಡ್ಕೊಂಡ್ರು ನಮ್ಗೆ ಇಲ್ಲಿ ಜನ ಸಿಕ್ಕುದಿಲ್ಲ, ಮೆಷಿನರಿ ಸಿಕ್ಕುದಿಲ್ಲ, ಹಾಗಾಗಿ July 1 ಹಾಕುದು. ಈಗ ಖರ್ಚು ನೋಡಿದ್ರೆ ಈ ಮೆಷಿನರಿ ಉಪಯೋಗಿಸಿಕೊಂಡು ಮಾಡುದಿದ್ರೆ ಸ್ವಲ್ಪ ಉಳಿತಾಯ ಆಗ್ತದೆ. ಅದೆಲ್ಲದಕ್ಕಿಂತ ಒದ್ದಾಟ ಜಾಸ್ತಿ, ಈ ಜನ ಸಿಕ್ಕುದಿಲ್ಲ, ಅವ್ರು ಬೇಗ ಒಂದೇ ದಿವಸಲ್ಲ ಕೊಯ್ದು ಕೊಡುದಿಲ್ಲ, 3-4 ಜನ ಬರ್ತಾರೆ, ತಿಂಗಳಿಡೀ ಕೆಲಸ ಆಗುತ್ತೆ. ಇದರ 2-3 ದಿವಸದೊಳಗೆ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಆಮೇಲೆ ಈಗ ಗೊಬ್ಬರ ಕೊಡುವಂತದ್ದು ನೀವು ಹೇಳಿದ್ರಿ ಈಗಾಗಲೇ, ಮತ್ತೆ ಈ ಹುಳ ಹುಪ್ಪಟ್ಟಿಗಳು ಕೀಟಗಳೆಲ್ಲ ಬರ್ತಾವ? ಕೀಟಗಳು ಬರ್ತದೆ. ಮಿಡಿತೆ ಜಾಸ್ತಿ, ಬೊಂಬುಚ್ಚಿ ಇವು ಜಾಸ್ತಿ. ಬೊಂಬುಚ್ಚಿ ಬಂದ್ರೆ ಬಹಳ ಡೇಂಜರ್, ಭತ್ತಗಳನ್ನ ಹಾಳು ಮಾಡಿ ಬಿಡ್ತದೆ. ಅದು ಬರುದು ಕದ್ರು ಬಂದು ಹಾಲು ನುಂಗುವ ಸಂದರ್ಭದಲ್ಲಿ ಇವು ಬರ್ತವೆ, ಅವು ಬೊಂಬುಚ್ಚಿಗಳು ಬರ್ತವೆ. ಆವಾಗ ಹೊಡಿಬೇಕು, ಹೊಡೆದ್ರೆ ಆವಾಗ ಏನ್ ಪ್ರಾಬ್ಲಮ್ ಇದೆ ಗೊತ್ತುಂಟ? ಪೆಸ್ಟಿಸೈಡ್ಸ್ ಹೊಡೆದ್ರೆ ಭತ್ತ ಕೈ ಬರುತ್ತೆ. ಅದು ಯಾರಿಗೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ನಾವು ಅದನ್ನ ಒಂದ್ಸಲ ನಾವೇ ಭತ್ತ ಅಕ್ಕಿ ಮಾಡಿ ಮನೇಲಿ ತಂದಿದೆ, ಅದು ಊಟ ಮಾಡ್ಲಿಕ್ಕೆ ಆಗುದು ಕೈ. ಯಾಕೆ ನೋಡುವಾಗ ಆ ಕದ್ರು ಬಂದ್ರ ಮೇಲೆ ನಾವು ಪೆಸ್ಟಿಸೈಡ್ಸ್ ಹೊಡೋದು. ನಾವು ತಿನ್ನುವ ಆಹಾರಕ್ಕೆ ನಾವೇ ವಿಷ ಹೊಡ್ಕೊಂಡಾಗೆ ಅದ್ರ ಮೇಲೆ ನಾವು ಒಂದೇ ಬೇಗ ಹೊಡೆದ್ಬಿಡು. ಯಾವ್ದು ಕದ್ರು ಬರಬೇಕಾದ್ರೆ ಮೊದಲೇ, ಹೊಡೆ ಆಗ್ಬೇಕಾದ್ರೆ ಮೊದಲೇ ಅದಕ್ಕೆ ಹೊಡೆದು ಬೊಂಬುಚ್ಚಿನ ಕಂಟ್ರೋಲ್ ತಗೊಳ್ಳೋದು. ಸರ್, ಈಗ ಕಟಾವು ಮಾಡೋದಕ್ಕೂ ಮೆಷಿನರಿ ಬಂದಿದೆ, ಇವಾಗ ಕೈಯಿಂದ ಮಾಡೋದಕ್ಕೂ ಇದು ಅನುಕೂಲ ನಿಮಗೆ? ಅಲ್ಲ, ಆಗುತ್ತೆ. ಜನ ಇಲ್ಲ, ಜನ ಇಲ್ಲ, ಈಗ ಅನಿವಾರ್ಯ. ಅನಿವಾರ್ಯ. ಬೈಯುಲೆಲ್ಲ ಹುಡಿ ಆಗ್ತದೆ ಅಂತ ಹೇಳ್ತಾರಲ್ಲ, ಬೇಲ್ ಅಥವಾ ಏನು ಪಿಂಡಿ ಆಗ್ತದೆ, ಎಂತ ಮಾಡ್ಲಿಕ್ಕಿಲ್ಲ. ನಿಮ್ಮ ದನಗಳಿಗೆ ಸಾಕಾಗ್ತಾವ? ಸಾಕು, ಮೊದಲು ಸಾಕಾಗ್ತೈತಿ, ಈಗ ಸಾಕಾಗುದಿಲ್ಲ. ಈಗ ಅದ್ರ ಹುಡಿ ಅದರಿಂದ ಎಲ್ಲ ಹೆಚ್ಚಿಂದೆಲ್ಲ ಗದ್ದೆ ಎಲ್ಲ ಹೋಗುತ್ತೆ. ಈಗ ಮೆಷಿನರಿ ಕಟ್ಟಿಂಗ್ ಬಂದ ಮೇಲೆ ನಮ್ಗೆ ಹುಲ್ ಸಾಕಾಗುದಿಲ್ಲ. ಈಗ ನಾವು ಜನ ಕಂಟ್ರೋಲ್ ಮಾಡಿದೇವೆ. ಈಗ ಮೊದಲು 4-5 ಜನ ಇದ್ದೇವೆ, ನಮ್ದು ಬೇಸಾಯ ಮಿಕ್ಸ್ ಆಗ್ತಿತ್ತು. ಕೈಲಿ ಕಟಾವು ಮಾಡಿದ ಹುಲ್ಲು ಜಾಸ್ತಿ ಆಗ್ತಿತ್ತು, ಈಗ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಸ್ವಲ್ಪ ತೆಂಗಿನ ಕೃಷಿಯ ಬಗ್ಗೆ ಹೇಳಿ, ಇದಕ್ಕೆ ಗೊಬ್ಬರ ಎಲ್ಲ ಕೊಡುದು, ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ಎಲ್ಲ ಡ್ರಿಪ್, ಡ್ರಿಪ್ ಅಂದ್ರೆ ಇಲಾಖೆ ವತಿಯಿಂದ ಡ್ರಿಪ್ ಇನ್ ಟೈಪ್ ಅಲ್ಲ, ನಮ್ದು PVC ಪೈಪ್ ಕನೆಕ್ಷನ್ ಮಾಡಿ ಎಲ್ಲ ಸ್ಪ್ರೇ ನಾವೇ ಮಾಡೋದು. ಆಮೇಲೆ ಸ್ವಲ್ಪ ನಾನೇ ಮಾಡ್ತಾ ಇದ್ದೆ, ನಾವೇ ಮಾಡ್ಕೊಳ್ಳೋ ಸ್ವಂತ ಕೆಲಸ. ದಿವಸಕ್ಕೊಂದ್ಸರಿ ನೀರು ಕೊಡ್ಬೇಕು? ನಾವು ಡೈಲಿ ಕೊಡ್ತೇನೆ, ಡೈಲಿ 15 ನಿಮಿಷ, ಪ್ರತಿ ಮರಕ್ಕೆ ಸಾಕು 15 ನಿಮಿಷ. ಎಲ್ಲ ಮರಕ್ಕೂ ಒಂದೊಂದ್ಸಲ ಕೊಟ್ಬಿಡ್ತು. ಮೂರು ಬ್ಯಾಚ್ ಮಾಡಿದ್ದೇನೆ. ಒಂದ್ಸರಿ ಮೋಟರ್ ಆನ್ ಮಾಡಿಬಿಟ್ರೆ ಆನ್ ಮಾಡಿ ಒಂದ್ ಸ್ವಲ್ಪ 15 ನಿಮಿಷ ಸುತ್ತು ಬರುದು, ಮತ್ತೊಂದು ಕಡೆ ಅದನ್ನು ಟರ್ನ್ ಮಾಡುದು. ಹೀಗೆ ಮಾಡಿ ಬಿಡುದು. ಒಂದ್ಸರಿ ಬಿಟ್ರೆ ಎಷ್ಟು ಗಿಡಕ್ಕೆ ಹೋಗ್ತದೆ? ಒಂದ್ಸಲ 40-30 ಗಿಡಕ್ಕೆ ಬಿಡ್ತೇನೆ, ಮತ್ತೊಂದ್ಸ ಕಡೆ 30 ಗಿಡ. ಆಮೇಲೆ ಇವುಗಳಿಗೆ ಏನೇನು ಗೊಬ್ಬರ ಕೊಡ್ತೇವೆ? ತೆಂಗಿನ ಮರಕ್ಕೆ ಗೊಬ್ಬರ ಎಲ್ಲ ಸ್ವಲ್ಪ ಕೊಡುದು, ಮತ್ತೆ ಬೇರೆ ಏನು ಸಾರ ಕೊಡುದಿಲ್ಲ. ಅಲ್ಲಿ ತೆಂಗಿನ ಹೆಡೆ ಉಂಟಲ್ಲ, ಅದನ್ನೆಲ್ಲ ಕಡುದು ಕೊಚ್ಚಿ ಮರದಿಂದ, ತೆಂಗಿನ ಮರದ 3 ಮೀಟರ್ ಸುತ್ತಳುತ್ತಲ್ಲಿ ಸುತ್ತ ಗುಂಡಿ ಮಾಡಿ ಅದಕ್ಕೆ ಮಣ್ಣಾಕಿ ಮುಚ್ಚಿಬಿಡುದು. ಎಲ್ಲ ಹೆಡೆ ಬಿದ್ದ ಕೂಡ ಕಟ್ ಮಾಡುದು, ಗುಂಡಿ ಹಾಕುದು, ಮುಚ್ಚಿಬಿಡುದು. ಅದು ಅಲ್ಲೇ ಕೊಳೆತದೆ. ಪ್ರತಿಯೊಂದು ಎಲ್ಲ ಐಟಮ್ ಕೊಳಿತದೆ. ತೆಂಗಿನ ಮರದ ಕೊನೆಹಾಳಿ ಅಂತೇಳಿ ಬರ್ತದೆ, ಅದು ಮಾತ್ರ ಸ್ವಲ್ಪ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಅದು ಕೊಳಿತದೆ. 2 ವರ್ಷ ಹೋಗುತ್ತೆ. ನಿಧಾನವಾಗಿ ಕುಳಿತರೂ ಕೂಡ ಗೊಬ್ಬರ ಸಿಗುತ್ತೆ, ಭೂಮಿ ಸಿಗುತ್ತೆ. ಹೇಗೆ ಬರ್ತಾ ಇದೆ ಇಳುವರಿ? ಇಳುವರಿ ಒಳ್ಳೆ ಬಂದಿದೆ, ಒಳ್ಳೆ ಬಂದಿತ್ತು. ಮಂಗಳ ಕಾಟ ಇಲ್ವಾ? ಮಂಗಳ ಕಾಟ ಈಗ ಶುರುವಾಗಿದೆ, ಮೊದಲಿಲ್ಲ, ಈಗ ಶುರುವಾಗಿದೆ. ಮಿಡಿ ಉದುರುವ ಸಮಸ್ಯೆ ಏನಾದ್ರು ಉಂಟಾ? ಉಂಟು. ಒಂದೊಂದ್ಸಲ ಬರ್ತದೆ, ಅಂದ್ರೆ ಪೊಟ್ಯಾಶ್ ಕಮ್ಮಿ ಆದಾಗ ಬರ್ತದೆ. ಪೊಟ್ಯಾಶ್ ನಾವು ಈಗ ಒಲೆ ಬೂದಿ ತಗೊಂಡೇ ಹಾಕ್ತೇವೆ ಎಲ್ಲ ಮರಕ್ಕೆ. ವರ್ಷಕ್ಕೊಂದ್ಸರಿ ಅಥವಾ ಹೆಚ್ಚು? ನಮ್ಗೆ ಇಲ್ಸಿ ಪ್ರತಿ ದಿವಸ ಸಿಕ್ಕತ್ತೆ, ಪ್ರತಿ ಸಿಕ್ಕರು ವಾರಕ್ಕೊಂದ್ಸಲ ಮರಕ್ಕೆ ಹಾಕ್ತಾ ಹೋಗುದು. ಮತ್ತೆ ಬೇರೆ ಈ ಪೊಟ್ಯಾಶ್ ತಂದು ಹಾಕುದಿಲ್ಲ, ಇದೇ ಪೊಟ್ಯಾಶ್ ಮರಕ್ಕೆ ಹಾಕುದು. ಎಲ್ಲ ಹಾಕಬಾರ್ದು, ಸಿಬ್ಲ್ ಬೇರೆ ಹಾಕತ್ತೆ, ಅದೇನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಾನು ಹಾಕಿ ನೋಡಿ, ಅದರಿಂದ ನಂಗೆ ಬೆನಿಫಿಟ್ ಆಗಿದೆ. ಈಗ ತೆಂಗಿನ ಕಾಯಿಯಾಗಿ ಮಾರಾಟ ಮಾಡೋದು, ಎಣ್ಣೆ ಮಾಡಿ ಮಾರಾಟ ಮಾಡೋದು, ಎಳನೀರು ಮಾಡೋದು ಹೇಗೆ? ನಾವು ಕಾಯಿ ಮಾರಾಟ ಮಾಡ್ತೀವಿ. ಕಾಯಿ ಮಾರಾಟ ಮಾಡೋದಕ್ಕಿಂತ ಹೆಚ್ಚಿಗೆ ನಮ್ಮ ಸ್ವಂತಕ್ಕೆ ಖರ್ಚಿಗೆ ಹೋಗುತ್ತೆ. ಇಲ್ಲಿಗೆ ಹೋಗುತ್ತೆ, ನಾವು ಅದು ನಾವು ದುಡ್ಡು ಕೊಡ್ತಾ ಇರ್ಬೇಕು. ಇಲ್ಲಿ ಉಳಿದುದ್ದಿನ ನಾವು ಮಾರಾಟ ಮಾಡ್ತೇವೆ. ಬಹಳ ಸಂತೋಷ ಭಾಸ್ಕರ್ ತುಂಗಾ ಅವರೇ, ಕಳೆದ 50 ವರ್ಷಗಳಿಂದ ಈ ಛತ್ರವನ್ನ ನಿರ್ವಹಣೆ ಮಾಡ್ಕೊಂಡು ಬಂದಿದ್ರಿ, ಜೊತೆಗೆ ಕೃಷಿಯಲ್ಲಿ ಕೂಡ ತೊಡಗಿಸಿಕೊಂಡಿದ್ರಿ. ನಿಮ್ಮ ಅನುಭವವನ್ನು ಹೇಳಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತಮ್ಮ ಕೃಷಿ ಹಾಗೂ ಛತ್ರ ನಿರ್ವಹಣೆ ಕುರಿತು ಅನುಭವವನ್ನು ಹಂಚಿಕೊಂಡವರು ಉಡುಪಿ ಜಿಲ್ಲೆಯ ಸಾಸ್ತಾನದ ಭಾಸ್ಕರ ತುಂಗಾ ಅವರು. ಇವರನ್ನು ಮಾತನಾಡಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಕೇಳಿ ಕೃಷಿ ಮಾಹಿತಿ. ಕೃಷಿಯ ಪ್ರಸ್ತುತ ಸನ್ನಿವೇಶದಲ್ಲಿ ಹಲವಾರು ಪ್ರಮುಖ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ನಮ್ಮ ರೈತರು ಎದುರಿಸಬೇಕಾಗಿದೆ. ಕೃಷಿ ಭೂಮಿ ಹಿಡುವಳಿ ಗಣನೀಯವಾಗಿ ಇಳಿಮುಖವಾಗ್ತಾ ಇದೆ. ಊಹಿಸಲು ಅಸಾಧ್ಯವಾದಂತಹ ಹಾಗೂ ಅನಿರೀಕ್ಷಿತ ವಾತಾವರಣದ ಪರಿಸ್ಥಿತಿಗಳು ಎದುರಾಗ್ತಾ ಇವೆ. ಹಾಗೆಯೇ ಕೀಟ ಹಾಗೂ ರೋಗಗಳು ಕೂಡ ಕೆಲವೊಂದು ಸಾರಿ ನಿಯಂತ್ರಣಕ್ಕೆ ಬಾರದೆ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇದೇ ವೇಳೆ ಸಾರ್ವಜನಿಕರಿಂದ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳು, ಹಣ್ಣುಗಳು ಹಾಗೂ ತರಕಾರಿಗಳಿಗೆ ನಿರಂತರವಾಗಿ ಬೇಡಿಕೆಗಳು ಹೆಚ್ಚುತ್ತಾ ಇದೆ. ವರ್ಷವಿಡೀ ತೋಟಗಾರಿಕೆ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಕ್ಷಿತ ಸಾಗುವಳಿ ಉತ್ತಮವಾದಂತಹ ಪರ್ಯಾಯವಾಗಿದೆ ಅಂತ ಹೇಳಬಹುದು. ಇವತ್ತು ಭೂ ಬಳಕೆಗಾಗಿ ಕಡಿಮೆ ಪರಿಶ್ರಮ ವಿಧಾನ ಹಾಗೂ ಇತರೆ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗಿಸುವುದಕ್ಕೆ ಹೆಚ್ಚಿನ ಒತ್ತುವನ್ನು ನೀಡಲಾಗ್ತಾ ಇದೆ. ರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ನೈಸರ್ಗಿಕ ಪರಿಸರವು ಗಿಡ ಹಾಗೂ ಮರಗಳ ಗರಿಷ್ಠ ಬೆಳವಣಿಗೆಗಾಗಿ ಸೂಕ್ತ ಪರಿಸ್ಥಿತಿಗೆ ಮಾರ್ಪಾಡು ಆಗಲಿದ್ದು, ಅಂತಿಮವಾಗಿ ಉತ್ತಮ ಗುಣಮಟ್ಟದ ಹಣ್ಣು ತರಕಾರಿ ಹಾಗೂ ಹೂಗಳನ್ನು ಹಾಗೆಯೇ ಔಷಧೀಯ ಮತ್ತು ಸುಗಂಧ ಭರಿತ ಗಿಡಗಳನ್ನು ಕೂಡ ಒದಗಿಸುವುದಕ್ಕೆ ನೆರವಾಗ್ತವೆ. ಇದು ವಾಣಿಜ್ಯ ಬೇಸಾಯ ವಿಧಾನದ ಬಹು ವ್ಯಾಪಕ ರೀತಿಯ ಕೃಷಿಯಾಗಿರುತ್ತದೆ. ನಿಯಂತ್ರಿತ ಪರಿಸರ ಕೃಷಿಯ ಅಥವಾ ರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ಗಿಡದ ನಡುವೆ ಸೂಕ್ಷ್ಮ ವಾತಾವರಣ ಹಾಗೂ ಪರಿಸರ ವಾತಾವರಣದ ಒಂದು ತಡೆಯನ್ನು ಒದಗಿಸುತ್ತದೆ. ಉತ್ತಮ ಗುಣಮಟ್ಟದ ಗರಿಷ್ಠ ಇಳುವರಿ ಸಾಧನೆಗಾಗಿ ಬೆಳಕು, ತೇವಾಂಶ, ಉಷ್ಣಾಂಶ, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿ ಗರಿಷ್ಠ ಪರಿಸ್ಥಿತಿಯನ್ನು ಒದಗಿಸುವ ಮೂಲಕ ಪ್ರತಿಕೂಲ ವಾತಾವರಣ ಹಾಗೂ ಪರಿಸ್ಥಿತಿಗಳಿಂದ ಗಿಡಗಳನ್ನು ರಕ್ಷಿಸುತ್ತದೆ. ಆದ್ದರಿಂದ ಇದು ಯಾವುದೇ ಋತುವಿನಲ್ಲಿ ಯಾವುದೇ ಸ್ಥಳದಲ್ಲಿ ಯಾವುದೇ ಗಿಡದ ಬೆಳವಣಿಗೆಗೆ ಪೂರಕವಾದಂತಹ ಅಂಶವನ್ನು ಒದಗಿಸುತ್ತದೆ. ಜನರಲ್ಲಿ ಉತ್ತಮ ಪೌಷ್ಟಿಕಾಂಶ ಮತ್ತು ಕೀಟನಾಶಕಗಳಿಂದ ಮುಕ್ತವಾಗಿರುವ ಜೈವಿಕ ವಸ್ತುಗಳನ್ನು ಮಾತ್ರ ಬಳಸಿ ಉತ್ಪಾದಿಸಲಾಗುವ ಹಣ್ಣು ಹಾಗೂ ತರಕಾರಿಗಳ ಬಗ್ಗೆ ಇತ್ತೀಚೆಗೆ ಜಾಗೃತಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಹಸಿರುಮನೆಗಳ ಒಳಗಡೆ ಕೀಟ ಮತ್ತು ರೋಗಗಳ ಆಕ್ರಮಣವು ಅತಿ ಕಡಿಮೆಯಾಗಿರ್ತದೆ. ಜೊತೆಗೆ ಗಿಡ ರಕ್ಷಣೆಯ ರಾಸಾಯನಿಕಗಳ ಬಳಕೆ ಹಾಗೂ ಅನ್ವಯಿಸುವಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡಬಹುದು. ಹಾಗಾಗಿ ಹಸಿರುಮನೆಯಡಿಯಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಸಾವಯವ ರೀತಿಯಲ್ಲಿ ಹೆಚ್ಚು ಹೆಚ್ಚು ಬೆಳೆಯುವಂತಹದ್ದು ಪ್ರಾಯೋಗಿಕವಾಗಿದ್ದು, ಇದು ಜಾಗತಿಕವಾಗಿ ಮತ್ತು ದೇಶೀಯ ಮಾರುಕಟ್ಟೆ ಎರಡರಲ್ಲೂ ಕೂಡ ಹೆಚ್ಚಿನ ಬೇಡಿಕೆಯನ್ನು ಪಡೀತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ರಕ್ಷಿತ ಬೇಸಾಯದಡಿ ಗಿಡದ ಇಳುವರಿಯನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು. ಸುಮಾರು 3-10 ಪಟ್ಟು ಹೆಚ್ಚಿಸಬಹುದು. ತರಕಾರಿಗಳು ಮತ್ತು ಪುಷ್ಪಗಳ ಉತ್ಪಾದನೆ ಮತ್ತು ಬೇಡಿಕೆಯ ನಡುವೆ ಒಂದು ವ್ಯಾಪಕ ಅಂತರವೇ ಇದೆ.

ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರೂಪಾಯಿಯಿಂದ 56,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 42,000ರಿಂದ 48,500, ಕೋಕಾ ಕ್ವಿಂಟಾಲಿಗೆ 24,000ರಿಂದ 28,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 6,400ರಿಂದ 9,000 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 16,000ರಿಂದ 20,000, ಎರಡನೇ ವರ್ಗ 1,000ಕ್ಕೆ 12,000ರಿಂದ 15,000, ಅಕ್ಕಿ ಸ್ಥಳೀಯ ಬೆಳ್ತಿಗೆ 2,850ರಿಂದ 2,950, ಕಟ್ ಸಾಂಬಾರ್ ಕ್ವಿಂಟಾಲಿಗೆ 2,950ರಿಂದ 3,050, ಐಆರ್8 ಕ್ವಿಂಟಾಲಿಗೆ 2,900ರಿಂದ 3,000, ಭತ್ತ ಕ್ವಿಂಟಾಲಿಗೆ 1,750ರಿಂದ 1,950, ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,300ರಿಂದ 4,600, ಕೆಂಪು ಕ್ವಿಂಟಾಲಿಗೆ 4,000ರಿಂದ 4,100, ಕಪ್ಪು ಕ್ವಿಂಟಾಲಿಗೆ 4,100ರಿಂದ 4,650, ಮೆಣಸು ಕ್ವಿಂಟಾಲಿಗೆ 28,000ರಿಂದ 33,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 38,000ರಿಂದ 48,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,200ರಿಂದ 3,000 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 3,000ರಿಂದ 4,000 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 3,000ರಿಂದ 3,500, ನೇಂದ್ರ ಕ್ವಿಂಟಾಲಿಗೆ 3,400ರಿಂದ 4,000 ರೂಪಾಯಿ. ಕೇಳುಗರೆ, ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಈಗ ಕೇಳಿ ಭಕ್ತಿಗೀತೆ. ಭಜರೇ ಹನುಮಂತಂ, ಭಜರೇ ಹನುಮಂತಂ ಮಾನವ, ಭಜರೇ ಹನುಮಂತಂ ಮಾನವ, ಭಜರೇ ಹನುಮಂತಂ ಮಾನಸ ಭಜರೇ ಹನುಮಂತಂ. ಭಜ ಸಗ ಸುಮ ಭೂ ಸುರ ಸೇ, ಆರ್.ಎನ್. ತ್ಯಾಗರಾಜನವರ ಧ್ವನಿಯಲ್ಲಿ ಕನಕದಾಸರ ಕೀರ್ತನೆಯನ್ನು ಕೇಳಿದರೆ, ಇದೀಗ ಬೆಳ್ಳೂರು ಸಹೋದರಿಯರು ಹಾಡಿರುವ ಕಮಲೇಶದಾಸರ ಕೀರ್ತನೆ ಕರುಣಾಸಾಗರ ಗುರುವರ. ಕರುಣಾಸಾಗರ ಗುರುವರ ನಿನ್ನನು ನೆರೆ ನಂಬಿಹಯನ್ನ ಪೊರೆಯಯ್ಯ. ಕರುಣಾಸಾಗರ ಗುರುವರ ನಿನ್ನನು ನೆರೆ ನಂಬಿಹಯನ್ನ ಪೊರೆಯಯ್ಯ. ಸಿದ್ಧಾಂತ